ಕೇಳುತ್ತಲಿದ್ದೀರಿ. ಇದೀಗ ಇದುವರೆಗೂ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಸಮಯ 6:51. ತಮ್ಮೆಲ್ಲರಿಗೂ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸೊಪ್ಪು ಹಾಗೂ ತರಕಾರಿ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ಕೃಷಿಕ ನಿಂಗಣ್ಣ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಿಂಗಪ್ಪರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ನಿಂಗಪ್ಪರ. ಈ ಕೃಷಿ ಬದುಕು ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಸ್ವಾಮಿ? ಈ ಕೃಷಿ ಬದುಕು ನಾನು ಈಗ 40 ವರ್ಷದಿಂದ ಕೃಷಿ ಬದುಕಿನಾಗೆ ಮಾಡಿ ನಮ್ಗೆ ಅನುಭವ ಆಗಿರೋದ್ರಿಂದ ನಮ್ಗೆ ಇದನ್ನ ಮಾಡಕ್ ನಿಂತಿದ್ದೀವಿ ಸರ್. ವಿದ್ಯಾಭ್ಯಾಸ ಮಾಡ್ಲಿಲ್ಲ? ವಿದ್ಯಾಭ್ಯಾಸ ಮಾಡಕ್ಕೆ ನಮ್ಗೆ ಸ್ವಲ್ಪ ಬಡತನ ಸಹ, ವಿದ್ಯಾಭ್ಯಾಸ ನಾವು ಮಾಡ್ಲಿಲ್ಲ. ಅದಕ್ಕಾಗಿನೇ ಏನು ಅಲ್ಪ ಸ್ವಲ್ಪ ಜಮೀನಿತ್ತು, ಬೋರ್ ಹಾಕ್ಸ್ಕೊಂಡು ಈ ತರಕಾರಿ ಬೆಳೆ ಬೆಳೆದ್ರೆ 20 ದಿವಸಕ್ಕೆ ಬರ್ತತೆ, ತಿಂಗಳಿಗೆ ಬರ್ತತೆ, 3 ತಿಂಗಳಿಗೆ ಬರ್ತತೆ, 4 ತಿಂಗಳಿಗೆ ಬರ್ತತೆ, 20 ದಿವಸಕ್ಕೆ ನಮಗೆ ಫಲ ಬರುತ್ತೆ. ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಕೃಷಿ ಬದುಕು ಲಾಭದಾಯಕ ಆಗುತ್ತೆ ಅಂತೇಳಿ ಮಾಡಕ್ ನಿಂತಿದ್ವಿ ಸರ್. ಈ ಕೃಷಿ ಬದುಕಿನಲ್ಲಿ ಒಂದು ತಿಂಗಳಿಗೆನೆ ಬೆಳೆ ಬರುವಂತದನ್ನ ಈ ಸೊಪ್ಪು ಮಡಿ ಮಾಡಿ ಸೆಲ್ಬಿಟ್ರೆ ಅದರಲ್ಲಿ ಒಂದು ತಿಂಗಳಿಗೆ ನಮಗೆ ಬೆಳೆ ಬರ್ತತೆ. ಅದನ್ನ ಸಿವಿಡ್ ಕಟ್ಕೊಂಡು ಮಾರ್ಕೆಟಿಗೆ ತಗೊಂಡೋದ್ರೆ 5 ರೂಪಾಯಿ ಸಿವಿಡ್ ಆದ್ರೂ 3 ಸಿವಿಡಿಗೆ 500 ರೂಪಾಯಿ ದುಡ್ಡು ಬರುತ್ತೆ. ಇದರಲ್ಲಿ ನಮಗೆ ಫಲ ಅಂತ ಸಿಗುತ್ತೆ ಸರ್. ಜಮೀನು ಎಷ್ಟೆಕರೆ ಇದೆ ನಿಮ್ಮ ಜಮೀನು? ನಮ್ದು ಅಲ್ಪ, ಒಂದು 2 ಎಕರೆ ಜಮೀನು ಐತೆ. ಆ 2 ಎಕರೆ ಜಮೀನಾಗ ಒಂದು ಬೋರ್ ಹಾಕ್ಸ್ಕೊಂಡಿದ್ವಿ. ಅಲ್ಪ ಸ್ವಲ್ಪ ನೀರು ಅದಾವೆ, ಅದಕ್ಕಾಗಿ ದೊಡ್ಡ ಬೆಳೆಯಕ್ಕ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಈ ತರಕಾರಿ ಬೆಳೆದು ಜೀವನ ಮಾಡ್ತಾ ಇದೀವಿ. ಈಗ ಈ ತರಕಾರಿ ಸೊಪ್ಪುಗಳು ಬೆಳಿತೀವಿ ಅಂತಂದ್ರೆ ಏನೇನ್ ತರಕಾರಿ ಬೆಳಿತೀರಾ, ಏನೇನ್ ಸೊಪ್ಪು ಬೆಳಿತೀರಾ? ಬೀಟ್ರೋಟ್ ಹಾಕಿದ್ರೆ 3 ತಿಂಗಳಿಗೆ ಬೆಳೆ ಬರುತ್ತೆ. ಆಮೇಲೆ ತಿಂಗಳುಳ್ಳಿ ಹಾಕಿದ್ರೆ 1 ತಿಂಗಳು 1.5 ತಿಂಗಳಿಗೆ ಬೆಳೆ ಬರ್ತದೆ ಸರ್. ಆಮೇಲೆ ಈ ಕ್ಯಾರೆಟ್ ಹಾಕಿದ್ರೆ ಅದು 3 ತಿಂಗಳಿಗೆ ಬೆಳೆ ಬರ್ತದೆ. ಅದಕ್ಕೆ ಈ ತರಕಾರಿ ಬೆಳೆ ಬೆಳೆದ್ರೆ ನಮಗೆ ಮಾರ್ಕೆಟ್ ಬಿಟ್ಟು ದುಡ್ಡಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಕ್ ನಿಂತಿದ್ವಿ. ಈ ಸೊಪ್ಪು ಅಂದ್ರೆ ಏನೇನ್ ಸೊಪ್ಪು ಬೆಳಿತೀರಾ? ಈಗ ಪಲ್ಕನ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಇದು ನಮಗೆ ದಿನ ಸಿವಿಡ್ ಕಟ್ಕೊಂಡು ಮಾರ್ಕೆಟ್ ತಗೊಂಡ್ರೆ ದಿವಸ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಮಾಡಕ್ ನಿಂತಿದ್ದೀವಿ. ಈಗ ರೈತರೆಲ್ಲ ಈರುಳ್ಳಿ ಆದ್ರೆ 100,000 ಗಟ್ಟಲೆ ಬರುತ್ತಪ್ಪ, ಶೇಂಗಾ ಬೆಳೆದ್ರೆ 100,000 ಗಟ್ಟಲೆ ಬರುತ್ತೆ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನೀವು ಈ ಸೊಪ್ಪು ತರಕಾರಿನೇ ಬೆಳಿತಾ ಇದ್ರೆ ಯಾಕೆ ಈರುಳ್ಳಿ ಶೇಂಗಾ ಈ ತರ ಭತ್ತ ರಾಗಿ ಬೆಳಿಬೇಕಂತ ಏನ್ ಆಸಕ್ತಿ ಬರ್ಲಿಲ್ಲ? ಈಗ ಈರುಳ್ಳಿನೂ ಹಾಕಿ 1 ವರ್ಷ ಅನುಭವ ಪಟ್ಟು ಸಹ ನಮಗೆ 1 ವರ್ಷಗಟ್ಟಲೆ ಮಾಡಿ ಅದಕ್ಕೆ ಗೊಬ್ಬರ ಬೀಜ ಬೇಸಾಯನೆಲ್ಲ ಮಾಡ್ಬಿಟ್ವಿ. ಮಾಡಿ ಅದಕ್ಕೆ ರೋಗ ಬಿದ್ದು ಬಿಡ್ತು. ಮಾರ್ಕೆಟ್ಗೆ ತಗೊಂಡೋದ್ರೆ ಎಲ್ಲ ಆಗ್ಬಿಟ್ಟು ನಮಗೆ ಅದ್ರ ಬಹಳ 100,000 ಗಟ್ಟಲೆ ಲಾಸ್ ಆಗ ಪ್ರಯುಕ್ತ ಬಂತು. ಅದಕ್ಕೆ ನಾವು ಅಲ್ಪ ಸ್ವಲ್ಪ ಜಮೀನರು ಇದನ್ನ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಅಂತವೆಲ್ಲ ಮಾಡಕ್ ಹೋಗೋದಿಲ್ಲ. ಈ ತರಕಾರಿ ಅನುಭವದಲ್ಲಿ ನಾವು ಒಂದ್ ಸ್ವಲ್ಪ ದುಡ್ಡು ಕಾಣ್ತೀವಿ, ನಮಗೆ ಜೀವನ ನಡೀತದೆ ಅಂತೇಳಿ ಇದನ್ನ ಮಾಡಕ್ಕೆ. ತರಕಾರಿ ಸೊಪ್ಪು ನೀವು ಈ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತೀರಲ್ಲ? ಕುಂಟೆ ಹೊಡೆದು ಭೂಮಿನೆಲ್ಲ ಮಟ್ಟ ಮಾಡಿ ಅದ ಮಾಡಿಬಿಟ್ಟು ಎಂಡೆ ಎಲ್ಲ ನಿಚ್ಚಳವಾಗಿ ಮಟ್ಟ ಮಾಡಿ ಅದರಲ್ಲಿ ಬೋಧೆ ಬಿಡಿಸ್ಬಿಟ್ಟು ಕಾಲೇ ಮಾಡ್ಕೊಂಡು ಆ ಬೋದಿಗೆ ಈ ಕಡೆ ದಳಕ್ಕೆ ಈ ಕಡೆ ದಳಕ್ಕೆ ಮೂಲಂಗಿ ಬೀಜ ಉಳಿದ್ರೆ 1 ತಿಂಗಳಿಗೆ ಬೆಳೆ ಬರ್ತದೆ ಅದು. ಆಮೇಲೆ ಸೊಪ್ಪನ್ನು 20 ದಿವಸಕ್ಕೆ ಬೆಳೆ ಬರ್ತದೆ. ಅದಕ್ಕೆ ಇದನ್ನ ಮಾಡಿದ್ರೆ ದಿನ ನಮಗೇನೋ ಜೀವನ ಮಟ್ಟ ನಡೀತೀವಿ, ಚೆನ್ನಾಗಿದ್ದೀವಿ ಸ್ವಾಮಿ. ಈಗ ನೀರೆಲ್ಲ ಏನ್ ಡ್ರಿಪ್ ಮಾಡಿದ್ರೆ ಆ ನೀರೇ ಕೊಡ್ತೀರ? ಇಲ್ಲ, ಆ ನೀರೇನೇ. 1 ಇಂಚ್ ಬಂದ್ರು ಸಣ್ಣಕ್ಕೆ ಬಂದ್ರು ಏನು ಮಡಿಗೆ ಸೊಪ್ಪು ಸಣ್ಣಕ್ಕೆ ಹೋದ್ರು ಒಂದೊಂದು ಸ್ವಲ್ಪ ಮಡಿಗಳು ತುಂಬುತ್ತವೆ. ಅದನ್ನ ಬೆಳೆದು ಇನ್ನೊಂದು ತಿರುವುದು, ಅದನ್ನ ಬೆಳೆದು ಇನ್ನೊಂದು ತೆರಿಕೊಂಡು ನಾವು ಜೀವನ ಮಾಡ್ತೀವಿ. ಈ ತರಕಾರಿ ಸಸಿಗಳನ್ನೆಲ್ಲ ನೀವೇ ಬೀಜ ತಂದು ಸಸಿ ಉತ್ಪಾದನೆ ಮಾಡ್ಕೊಂತೀರಾ ಅಥವಾ ನರ್ಸರಿಯಿಂದ ತಗೊಂಬರ್ತೀರ? ನರ್ಸರಿಯಿಂದಲೂ ತರಬಹುದು, ಇಲ್ಲ ಅಂದ್ರೆ ನಾವೇ ಬೀಜ ತಂದ್ಬಿಟ್ಟು ಮಡಿ ಮಾಡಿಬಿಟ್ಟು ಚೆಲ್ಲಿ ಅದು ಸಸಿ ನೆಡಕ್ ಬಂದಾಗ ಅದನ್ನ ಕಿತ್ತು ಒಂದೊಂದು ಅಡಿಗೆ 4 ಇಂಚ್ಗೂ 3 ಇಂಚ್ಗೂ ನೆಡೋದು, ಯಾವ ಸಸಿ ಸೇರ್ಬೇಕು ಅಂತೇಳಿ ನಾಟಿ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ. ಈಗ ತರಕಾರಿ ಬೀಟ್ರೂಟು ಕ್ಯಾರೆಟು ಎಲ್ಲ ಬೆಳಿತಿರಲ್ಲ, ಯಾವ ತರಕಾರಿ ನಿಮ್ಗೆ ಚೆನ್ನಾಗಿ ಲಾಭ ತಂದು ಕೊಡುತ್ತೆ? ಯಾವ ತರಕಾರಿ ಅಂದ್ರೆ ಎಲ್ಲದಕ್ಕಿಂತಲೂ ನಮಗೆ ತಕ್ಷಣನೇ ಬೆಳೆಯಬೇಕಂತಂದ್ರೆ ಮೂಲಂಗಿ ದಿವಸ ವ್ಯಾಪಾರ ಆಗುತ್ತೆ. ನಮಗೆ ಮೂಲಂಗಿ 1 ತಿಂಗಳು 1.5 ತಿಂಗಳಿಗೆ ಬೆಳೆ ಬರ್ತದೆ. ಒಂದು ಪೆಂಡೆ ಇಷ್ಟು ಕಟ್ಕೊಂಡು ಹೋದ್ರೆ 100 ರೂಪಾಯಿಗಟ್ಟಲೆನ ಆಗ್ಬೋದು, 50 ರೂಪಾಯಿಗೆ ಒಂದಾದ್ರೂ ಆಗ್ಬೋದು, 20 ರೂಪಾಯಿಗೆ ಆಗ್ಬೋದು, ಕೊನೆಗೆ 10 ರೂಪಾಯಿ ಆಗ್ಬೋದು. ಈ ತರ ಅದರಲ್ಲಿ ಚೆನ್ನಾಗಿ ಲಾಭ ಆಗುತ್ತೆ. ಈ ಕ್ಯಾರೆಟು ಬೀಟ್ರೋಟ್ ಹಾಕಿದ್ರೆ 3 ತಿಂಗಳಿಗೆ ಬರುತ್ತೆ, ಅದರಲ್ಲೂ ಲಾಭ ಆಗುತ್ತೆ. ಅದು ಕ್ವಿಂಟಲ್ ಗಟ್ಟಲೆನು ಉಪಯೋಗಕ್ಕೆ ಬರುತ್ತೆ. ನಮಗೆ 18-20 ರೂಪಾಯಿ ಕೆ ಜಿ ಆದ್ರೆ ಆಗ್ಬೋದು, 10 ರೂಪಾಯಿ ಕೆ ಜಿ ಆದ್ರೆ ಆಗ್ಬೋದು, ನಮಗೆ ಅದರಾಗೂ ಲಾಭ ಆಗುತ್ತೆ, ಅದರಿಂದ ಜೀವನ. ತರಕಾರಿ ಸಸಿ ನಾಟಿ ಮಾಡಿದ್ಮೇಲೆ ಏನು ಕೆಲಸ ಇರುತ್ತೆ? ಕಳೆ ತೆಗೆಯೋದು, ಅದಕ್ಕೆ ಏನಾದ್ರೂ ಮೇಲ್ಗೊಬ್ಬರ ಕೊಡೋದು, ಇಂಥ ಕೆಲಸಗಳು ಮಾಡ್ತೀರಾ? ಮಾಡ್ತೀವಿ ಸರ್. ಅದರಲ್ಲಿ ಕಳೆ ಬೀಳುತ್ತಲ್ಲ, ಆ ಕಳೆ ನಾಶಕ ಅಂತ ಹೇಳಿ ಬರ್ತದೆ, ಅದನ್ನ ಸಸಿ ಇಷ್ಟು 3-4 ದಿವಸ ಹುಟ್ಟೋದಕ್ಕಿಂತ ಮುಂಚೆನ ಭೂಮಿಗೆ ಅದನ್ನ ನೋಡಿದ ಬಿಟ್ರೆ ಕಳೆನ ಸ್ವಲ್ಪ ಹುಟ್ಟೋದು ಬೀಜ ಕಡಿಮೆ ಆಗುತ್ತೆ. ಒಂದೊಂದು ಎಲ್ಲ ಹುಟ್ಟಿದ್ದಕ್ಕಿನ್ನ ಕೈಯಾಗೆಲ್ಲ ಹೆಣ್ಮಕ್ಳನ್ನ ಹಚ್ಚಿಬಿಟ್ಟು ಅವನ್ನೆಲ್ಲ ಕೈಯಾಗೆ ಕೀಳಿಸಾಕ್ಬಿಟ್ರೆ ನಮಗೆ ಬೆಳೆನೂ ಬಂದು ಹೋಗುತ್ತೆ. ತರಕಾರಿಗೆ ಮೇಲ್ಗೊಬ್ಬರ ಏನೇನು ಗೊಬ್ಬರ ಕೊಡ್ತೀರ? ಮೇಲ್ಗೊಬ್ಬರ ಈ DAP ಆಮೇಲೆ 16-20 ಇಂಥವೆಲ್ಲ ಕೊಟ್ಟು ನಮಗೆ ಕಡಿಮೆ ರೇಟ್ನ ಗೊಬ್ಬರನ ಕೊಟ್ಟರೆ ನಮಗೆ ಉಪಯೋಗ ಬರ್ತದೆ. ಎಷ್ಟು ದಿವಸಕ್ಕೊಂದ್ಸರಿ ಕೊಡ್ತಾರೆ ಮೇಲ್ಗೊಬ್ಬರನ? ಒಂದು ಸಾರಿ ಬೆಳೆ ಇಟ್ಟಿದಾಗ ಭೂಮಿಗೆ ಒಂದು ಸಾರಿ ಕೊಡೋದು, ಮಧ್ಯದಲ್ಲಿ ಒಂದು ಸ್ವಲ್ಪ ಯೂರಿಯಾ ತಂದುಬಿಟ್ಟು ತೆಳ್ಳಗೆ ಹಿಂಗೆ ಉಪಯೋಗ ಮಾಡಿಬಿಟ್ರೆ ನಮಗೆ ಬೆಳೆನೇ ಬಂದೋಗುತ್ತೆ. ತರಕಾರಿ ಬೆಳಿಲಿಕ್ಕೆ ಸಾಕಷ್ಟು ಜನ ರೈತರು ಎದುರ್ತಾರೆ, ಸಾಕಷ್ಟು ರೋಗ ಬರುತ್ತಪ್ಪ ಅಂತಂದು. ಈ ತರಕಾರಿಗಳಿಗೆಲ್ಲ ಏನೇನು ರೋಗ ಬರುತ್ತೆ? ತರಕಾರಿಗಳಿಗೆಲ್ಲ ನಾನಾ ನಮೂನಿ ರೋಗ ಬರ್ತದೆ. ಆ ಸಸಿಯಾಗೆ ನಾವು ಕಿತ್ಕೊಂಡು ಹೋಗ್ಬಿಟ್ಟು ಕೃಷಿ ಇಲಾಖೆ ಆಫೀಸ್ನಲ್ಲಿ ಹೋಗಿ ಈ ಥರ ನಾವು ತರಕಾರಿ ಮಾಡಿದ್ವಿ, ಈ ಥರ ರೋಗ ಆಗಿ ಹಿಂಗಾಗ್ಬಿಟ್ಟತ್ತ ಅಂತ ಹೇಳ್ಬಿಟ್ರೆ ಅದಕ್ಕೆ ತಕ್ಕಾದ ಔಷಧಿ ಬರ್ಕೊಡ್ತಾರೆ, ಅದನ್ನ ತಂದು ಸಿಂಪರಣೆ ಮಾಡಿಬಿಟ್ರೆ ಅದು ನಮಗೆ ಉಪಯೋಗ ಆಗುತ್ತೆ. ತರಕಾರಿ ನೀವು ನಾಟಿ ಮಾಡಿದ್ಮೇಲೆ ಈ ಕಟಾವು ಮಾಡ್ಬೇಕಂದ್ರೆ ಎಷ್ಟು ತಿಂಗಳ ಅವಧಿ ಬೇಕಾಗುತ್ತೆ? ಏನು ಈಗ ನೀನು ಮಾಡ್ದಂಗೆ ಐತೆ, ದಿವಸ ಅಷ್ಟೇ ಕಿತ್ಕೊಂಡು ಹೋದ್ರೆ ಅಷ್ಟಾಗುತ್ತೆ, ಇಲ್ಲಾಂದ್ರೆ ಗಾಡಿಗಟ್ಲೆ ಕಿತ್ಕೊಂಡು ಕೈರ್ಕೊಂಡು ಹೋದ್ರೆ ಅದಕ್ಕೂ ದುಡ್ಡು ಇದಕ್ಕೆ ಎಷ್ಟು ಬರುತ್ತೋ ಅಷ್ಟೇ ಬರ್ತದೆ. ಒಂದೇ ತಿಂಗಳಾಗ ಖಾಲಿ ಮಾಡ್ಬೋದು, ಕೊನೆಗೆ 2 ತಿಂಗಳಾಗ ಖಾಲಿ ಮಾಡ್ಬೋದು. ಅಲ್ಲ, ಈ ಬೆಳೆ ಬರೋದು 1.5 ತಿಂಗಳಿಗೆ ಬರುತ್ತಾ 2 ತಿಂಗಳಿಗೆ ಬರುತ್ತಾ? ಈಗ ಈ ಬೀಟ್ರೂಟ್ ಹಾಕಿದ್ರೆ 2.5 ತಿಂಗಳು 3 ತಿಂಗಳಿಗೆ ಬರುತ್ತೆ, ಕ್ಯಾರೆಟ್ ಹಾಕಿದ್ರು 2.5 ತಿಂಗಳು 3 ತಿಂಗಳಿಗೆ ಬರುತ್ತೆ, ಮೂಲಂಗಿ ಹಾಕಿದ್ರೆ ತಿಂಗಳ ಮೇಲೆ 8 ದಿವಸ ಮೂಲಂಗಿ ಬರುತ್ತೆ, ಸೊಪ್ಪು ಹಾಕಿದ್ರೆ ತಿಂಗಳಿಗೆ ಅದೂ ಎಲ್ಲ ಕಟಾವಾಗುತ್ತೆ. ಈ ಥರ ಮಾಡ್ತಾ ಈಗ ನಿಮ್ದು 2 ಎಕರೆ ಜಮೀನ್ ಐತೆ ಅಂತಂದ್ರೆ ಎಷ್ಟೆಷ್ಟು ಒಂದು 1/2 ಎಕರೆಗೆ ಹಾಕ್ತೀರಾ? ಒಂದೊಂದು ಕಾಲ್ ಎಕರೆಗೆ ಹಾಕ್ತೀರಾ? ಕಾಲ್ ಎಕರೆಗೆ ಒಂದೊಂದು ಐಟಮ್ ಮಾಡ್ತೀವಿ. ಕಾಲ್ ಎಕರೆಗೆ ಒಂದೊಂದು ಐಟಮ್ ಮಾಡಿದ್ರೆ ಈ ಕಡೆ ಕಾಲ್ ಎಕರೆಗೆ ಮೂಲಂಗಿ ಮಾಡಿದ್ವಿ, ಈ ಕಡೆ ಕಾಲ್ ಎಕರೆಗೆ ಬೀಟ್ರೂಟ್ ಮಾಡಿದ್ವಿ, ಈ ಕಡೆ ಕಾಲ್ ಎಕರೆಗೆ ಕ್ಯಾರೆಟ್ ಮಾಡಿದ್ವಿ, ಹಿಂಗೆ ಒಂದು 2 ಎಕರೆ ಜಮೀನಿನಲ್ಲಿ ಕಾಲ್ ಎಕರೆ ಮಾಡಿ ಅದ್ರಾಗ ಒಂದು 100 ಮಡಿ ಮಾಡೋದು, ಸೊಪ್ಪು ಸೆಲ್ಲೋದು, ಆಮೇಲೆ 100 ಮಡಿ ಮಾಡೋದು, ಈ ಕೊತ್ತಂಬರಿ ಸೆಲ್ಲೋದು, ಇವನ್ನೆಲ್ಲ ಮಾಡಿ ಇದು ಮಾಡ್ತೀವಿ ಸರ್. ಈಗ ಸಾಕಷ್ಟು ಜನ ರೈತರು ನೋಡ್ತೀವಿ, ಹಾಕಿರೋ ಪೂರ್ತಿ ಟೊಮೊಟೊ ಹಾಕ್ಬಿಡ್ತಾರಲ್ಲ, ಹಾಕಿರೋ ಪೂರ್ತಿ ಹಸಿಮೆಣಸಿಕಾಯಿ ಹಾಕ್ಬಿಡ್ತಾರಲ್ಲ, ಹಾಕಿರೋ ಪೂರ್ತಿ ಮೂಲಂಗಿ ಹಾಕ್ಬಿಡ್ತಾರೆ. ನೀವು ಯಾಕೆ ಈ ತರ ಕಾಲ್ ಎಕರೆಗೆ ಬೆಳಿತಾರೆ? ಇದರಿಂದ ಏನು ಅನುಕೂಲ ಅಂತ? ತುಂಬಾ ಈಗ ಇದನ್ನ ಟೊಮಾಟೆ ಹಾಕ್ತೀವಿ ಅಂತ ತಿಳ್ಕೊಳ್ರಿ, ಟೊಮಾಟೆ ಈಗ ನಮಗೆ ಅದು ಬರೋ ಹೊತ್ತಿಗೆ 4 ತಿಂಗಳಂತೂ ಬೇಕು. 4 ತಿಂಗಳ ತಕನ ನಮಗೆ ದಿನ ದುಡ್ಡಾಗ ಬದುಕು ಯಾಕೆ ಮಾಡ್ತೀವಪ್ಪ ಅಂತಂದರೆ, ಈಗ ಟೊಮೆಟೆ ಒಂದು ರೇಟ್ ಸಿಕ್ಕರೆ ಸಿಗ್ಬೋದು, ಸಿಗಿದ್ರೆ ಹೊಲಸಾಗಾಗಿ ಅಲ್ಲೇ ಮಾರ್ಕೆಟ್ನಾಗೆ ಬಿಟ್ಟು ಬರೋ ಪರಿಸ್ಥಿತಿನೂ ಅನುಭವ ಮಾಡಿ ನಾವು ಅದನ್ನೆಲ್ಲ ಮಾಡೋಕೆ ಹೋಗೋದಿಲ್ಲ. ಈ ತರಕಾರಿ ಮಾಡಿಬಿಟ್ರೆ ನಮಗೆ 1 ಎಕರೆ ಇದ್ದರೆ ಒಂದು ಮಂತಾನ ಸಾಧಿಸ್ಬೋದು ಅಂತ ಹೇಳ್ಬಿಟ್ಟು ಇದು ಮಾಡೋದು ನಿಂತಿದ್ವಿ. ಇದು ಮೂಲಂಗಿ ಇವನ್ನೆಲ್ಲ ಪ್ರತಿ ದಿವಸ ಕಿತ್ಕೊಂಡು ಹೋಗಿ ಮಾರಾಟ ಮಾಡ್ತೀರಾ? ಪ್ರತಿ ದಿವಸಲು ಒಂದು 1/2 ಎಕರೆ ಖಾಲಿ ಆತ ಅಲ್ಲಿ ಇನ್ನೊಂದು 1/2 ಎಕರೆ ಬಂದಿರ್ತತೆ. ಈ ಸೊಪ್ಪು ಈಗ ಒಂದು 1/2 ಎಕರೆಗೆ ಇದು ಖಾಲಿ ಆತ ಇನ್ನೊಂದು 1/2 ಎಕರೆಗೆ ಅಲ್ಲಿ ಬಂದಿರ್ತತೆ. ಹಿಂಗೆ ದಿವಸ ದುಡ್ಡಕ್ಕೆ ಆಗ್ತತೆ, ನಮ್ಮ ಜೀವನ ನಡೆಸ. ಈಗ ಮೂಲಂಗಿ ಕಿತ್ತು ಅದನ್ನ ಚೆನ್ನಾಗಿ ತೊಳ್ಕೊಂಡು ಸೀಡ್ ಕಟ್ಕೊಂಡು ಹೋಗ್ಬೇಕಾ ಹೆಂಗ್ ಮಾಡ್ಬೇಕು? ಮೂಲಂಗಿನ ಕಿತ್ಬಿಟ್ಟು ಅದನ್ನ ಚೆನ್ನಾಗೆಲ್ಲ ಒಂದ್ ಸ್ವಲ್ಪ ಗುಂಜಾಕಿ ಎಲ್ಲ ತಿಕ್ಕಿ ತೊಳೆದು ಒಂದು ದೋಣಿ ಹಂಗೆ ನೀರ್ ಬಿಟ್ಕೊಂಡು ಅದನ್ನ ಚೆನ್ನಾಗಿ ಅದ್ರ ನೀರಾಗ ಮುಣಗಿಸ್ಬಿಟ್ಟು ಅದನ್ನ ಚೆನ್ನಾಗೆಲ್ಲ ತಿಕ್ಕಿ ನಾವು ಬಟ್ಟೆ ಹಂಗೆ ಸೋಪಾಗಿ ತಿಕ್ತಿವ ಹಂಗೆ ತಿಕ್ಕಿ ನಿಚ್ಚಳ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ಉಪಯೋಗ ದುಡ್ಡು ಚೆನ್ನಾಗಿ ಬರುತ್ತೆ. ಎಷ್ಟೆಷ್ಟು ಕೆ ಜಿ ಸೀಡ್ ಕಟ್ಟಿರ್ತೀರ ನೀವು? ಈಗ ಒಂದು 30-35 ಕಟ್ತೀವಿ ಸೀಡು. 100 ರೂಪಾಯಿಗೆ ಒಂದು ಆದ್ರೆ ಆಗ್ಬೋದು, 50 ರೂಪಾಯಿ ಆದ್ರೆ ಆಗ್ಬೋದು, 20 ರೂಪಾಯಿ ಆದ್ರೆ ಆಗ್ಬೋದು, ಕೊನೆಗೆ 10 ರೂಪಾಯಿ ಆದ್ರೆ ಆಗ್ಬೋದು. ಅಲ್ಲಿ ಮಾರ್ಕೆಟ್ನಾಗ ಯಾವಾಗ ತರಕಾರಿ ಸ್ವಲ್ಪ ಜಾಸ್ತಿ ಇರ್ತತ ಅವಾಗ ಸ್ವಲ್ಪ ಕಡಿಮೆ ಆಗ್ತತೆ. ಮಾರ್ಕೆಟ್ ತರಕಾರಿ ಸ್ವಲ್ಪ ಕಡಿಮೆ ಬಂದ ದಿನ ನಮಗೆ ಭಾಳ ಉಪಯೋಗ ಆಗುತ್ತೆ. ತರಕಾರಿನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ಅದೇ ದುರ್ಗದಲ್ಲಿ ನಮ್ಮ ಮಾರ್ಕೆಟ್ನಾಗ ಎಷ್ಟು ತರಕಾರಿ ಬಂದ್ರೂ ಖಾಲಿ ಆಗುತ್ತೆ ಸರ್. ಸುತ್ತ 33 ಹಳ್ಳಿ ತರಕಾರಿ ನಮ್ಮ ದುರ್ಗಕ್ಕೆ ಬರುತ್ತೆ, ಅಷ್ಟೂ ಖಾಲಿ ಆಗ್ಬಿಡ್ತದೆ. ನೀವು ಅಲ್ಲೇ ಊರಲ್ಲೇ ತಲೆ ಮೇಲೆ ಹಳ್ಳಿಗಳಲ್ಲಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಬರುತ್ತಲ್ಲ? ಅಲ್ಲ, ಈಗ ಭಾಳ ತರಕಾರಿ ಇದ್ದಾಗ ತಲೆ ಮೇಲೆ ಹೊತ್ತು ಮಾರಕ್ಕಾಗೋದಿಲ್ಲ. ಈಗ ಮಂಡಿಗೆ ಬಿಟ್ಟುಬಿಟ್ರೆ ನಾವು ಹೋಗಿ ಅದನ್ನ ಇಷ್ಟಾಕತ್ತ ಅಂತ ಹೇಳ್ಬಿಟ್ಟು ಅವ್ರ ದುಡ್ಡು ನಮಗೆ 1 ತಿಂಗಳಿಗಾದ್ರೂ ಇಸ್ಕೋಬಹುದು, ಅವತ್ತಿಂದ ಅವತ್ತಾದ್ರೂ ಇಸ್ಕೋಬಹುದು. ನಮಗೆ ಅಂತ ನೆಮ್ಮದಿ ಅದು ಮಂಡಿಗಳು ಇಟ್ಕೊಂಡಿರ್ತೀವಿ, ಅದನ್ನ ಮಂಡಿಗೆ ಬಿಡ್ತೀವಿ, ಅವರು ತೂಕ ಮಾಡ್ತಾರೆ, ನಮಗೆ ದುಡ್ಡು ಕೊಡ್ತಾರೆ. ತರಕಾರಿಗೆಲ್ಲ ಏನ್ ರೇಟ್ ಸಿಕ್ಕರೆ ಅನುಕೂಲ ಆಗುತ್ತೆ ಅಂತ? ಏನ್ ರೇಟ್ ಅಂತಂದ್ರೆ ಈಗ ಅಲ್ಲಿ ತರಕಾರಿ ಜಾಸ್ತಿ ಬಂದ್ರೆ ಸ್ವಲ್ಪ ಕಡಿಮೆ ಆಗ್ಬಹುದು, ಜಾಸ್ತಿ ಬರ್ದಲ್ಲಿದ್ರೆ ರೇಟ್ ಆಗ್ಬಹುದು. ಈ ರೀತಿ ಅವರು ನಮ್ಮ ಮಂಡ್ಯರು ತಕ್ಕಾದ ರೇಟ್ ಹಾಕಿ ಅವರು ಮಾರಾಟ ಮಾಡಿ ನಮಗೆ ದುಡ್ಡು ಕೊಡ್ತಾರೆ. ನೀವೆಲ್ಲ ಹೋಲ್ಸೇಲ್ ಕೊಟ್ಟು ಬಂದ್ಬಿಡ್ತೀರಾ? ಹೋಲ್ಸೇಲ್ ಕೊಟ್ಟು ಬಂದ್ಬಿಡ್ತೀವಿ. ನಾವು ಕುಂತ್ಕೊಂಡು ಮಾರೋದಿಲ್ಲ. ಈಗ ಕಿತ್ಕೊಂಡು ಹೋಗೋದು, ಪೆಂಡ ಕಟ್ಕೊಂಡು ಹೋಗೋದು, ಅಲ್ಲಿ ಹೋಲ್ಸೇಲ್ ಅಲ್ಲಿ ಅಲ್ಲಿ ಇಳೋದು, ಅವ್ರು ಅಲ್ಲಿ ಮಂಡ್ಯರ್ ಬಂದು ಅವ್ರು ಅವರು ಅವ್ರ ಇದಕ್ಕೆ ಅವ್ರು ಕೊಟ್ಬಿಡ್ತಾರೆ ನಮಗೆ. ಆದ ರೇಟ ಕರೆಕ್ಟಾಗಿ ನಮಗೆ ದುಡ್ಡು ಕೊಡ್ತಾರೆ. ಇದು ದಿನ ಕಿತ್ಕೊಂಡು ಹೋಗ್ತಾರೆ ಅಥವಾ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಕಿತ್ಕೊಂಡು ಹೋಗ್ತಾರೆ? ದಿವಸನು ಸೊಪ್ಪು ಆದ್ರೂ ಕಿತ್ಕೊಂಡು ಹೋಗ್ಬೋದು, ಇಲ್ಲ ಮೂಲಂಗಿನಾದ್ರೂ ಪೆಂಡ ಕಟ್ಕೊಂಡು ಹೋಗ್ಬೋದು, ಇಲ್ಲ ಆ ಕಡೆ ಕ್ಯಾರೆಟ್ ಬೇರೆ ಬೀಟ್ರೋಟು ಬಂದ್ರೆ ಅದನ್ನ ಅಷ್ಟಿಷ್ಟು ಮಾಡೋಕ್ಕಾಗಲ್ಲ. ಒಂದು ಗಾಡಿ ತಗೊಂಡೋಗ್ಬಿಟ್ಟು ಒಂದು ನೂರಾರು ಚೀಲಕ್ಕೆ ತಗೊಂಡೋಗ್ಬಿಟ್ಟು ಮಂಡಿಗೆ ಬಿಟ್ಬಿಟ್ರೆ ಒಂದ್ ದಿವಸ ಎರಡು ದಿವಸ ಮಾರಿ ನಮಗೆ ದುಡ್ಡು ಕೊಡ್ತಾರೆ. ಈ ತರಕಾರಿ ಕೀಳಲಿಕ್ಕೆ, ಸೊಪ್ಪು ಕೀಳಲಿಕ್ಕೆ, ನಾಟಿ ಮಾಡ್ಲಿಕ್ಕೆ ಇಲ್ಲೆಲ್ಲ ಕೂಲರ್ ಸಿಗ್ತಾರ? ಈಗ ಕೂಲರ್ ನಾವೇ ಈಗ ಅಷ್ಟೇ ಕೇಳ್ಬೇಕು ಅಂತಂದ್ರೆ, ನಾವು ಮನೆಯವರು ಇಬ್ಬರು ಮೂವರು ಇರ್ತೀವಿ ಅಂತ ತಿಳ್ಕೊಳ್ರಿ. ಇಬ್ಬರು ಮೂವರು ಇದ್ರೆ ಒಂದು ನೂರು ಪೆಂಡೆ ಮೂಲಂಗಿ ಕಿತ್ತು ಅದನ್ನ ಪೆಂಡೆ ಕಟ್ಟಿ ತೊಳೆದು ಎಲ್ಲ ನಿಚ್ಚಳ ಮಾಡಬಹುದು. ಈಗ ಕೂಲರ್ ಅಂದ್ರೆ ಒಂದು ಈಗ ತುಟಾರಿ ಕಾಲದಲ್ಲಿ ಒಂದು ಕೂಲಿ ಆಳು ಇಟ್ಕೊಂಡ್ರೆ 300 ರೂಪಾಯಿ ಕಟ್ಲೆ ಕೂಲಿ ಕೊಡಬೇಕು. ಅದೇ ದುಡ್ಡ ನಾವು ಮನೆಗೆ ಉಪಯೋಗ ಆಗುತ್ತೆ, ನಾವೇ ಮಾಡ್ಕೊಂತೀವಿ, ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಬಹಳ ಬಂದಾಗ ಸ್ವಲ್ಪ ಜನ ಇಟ್ಕೊಳ್ಳೋದು, ಸ್ವಲ್ಪ ಇದ್ದಾಗ ನಾವೇ ಮಾಡ್ಕೊಂಡ್ರೆ ನಮಗೆ ಉಪಯೋಗ ಆಗುತ್ತೆ. ಯಾವ ಸಮಯದಲ್ಲಿ ತರಕಾರಿಗೆ ಒಳ್ಳೆ ಬೆಲೆ ಸಿಗುತ್ತೆ? ಹಬ್ಬ ಹುಣ್ಣೆಗಳು ಮದುವೆಗಳು ಇಂತ ಬಂದ ಸಂದರ್ಭದಲ್ಲಿ ತರಕಾರಿ ಸೊಪ್ಪಿಗೆ ಒಳ್ಳೆ ರೇಟ್ ಸಿಗುತ್ತಾ? ಹಬ್ಬದಲ್ಲಿ ಅಂತಂದಲ್ಲ, ದಿವಸಾನು ಈಗ ಕಾಲೇಜುಗಳು ಇವು ಎಲ್ಲ ಸ್ಕೂಲು ಬಿಸಿ ಊಟ ಅಂತೇಳಿ ಎಲ್ಲ ಅದಾವಲ್ಲ, ತರಕಾರಿ ಮಾತ್ರ ಪ್ರತಿ ದಿವಸನು ನಮಗೆ ಖರ್ಚಾಗುತ್ತೆ, ಏನಲ್ಲ ದಿವಸಾನು ದುಡ್ಡಾಗುತ್ತೆ. ಈ ಸೊಪ್ಪು ಅನ್ನ ಮಾರಾಟ ಮಾಡ್ತೀವಿ ಅಂತ ಅಂದ್ರೆ ಸೊಪ್ಪೆಲ್ಲ ಎಷ್ಟು ಸಿವುಡ್ ಕಟ್ಟಿರ್ತಾರ? ಸಿವುಡ್ಗೆ ಏನ್ ರೇಟ್ ಸಿಗುತ್ತೆ ನಿಮ್ಗೆ? ಈಗ ಸೊಪ್ಪು ಸಿವುಡ್ ಕಟ್ತೀವಿ, ಆ ಸಿವುಡ 4 ರೂಪಾಯಿಗೆ ಒಂದಾದ್ರಾಗ್ಬೋದು, 5 ರೂಪಾಯಿಗೆ ಒಂದಾಗ್ಬೋದು, 100 ಸಿವುಡ್ ಆದ್ರೆ 5 ರೂಪಾಯಿಗೆ ಒಂದಾದ್ರೆ 500 ರೂಪಾಯಿ ದುಡ್ಡು ಬರುತ್ತೆ 100 ಸಿವುಡ್ಗೆ, 200 ಸಿವುಡ್ ಇದ್ರೆ 1,000 ರೂಪಾಯಿ ಗಟ್ಟಲೆ ದುಡ್ಡು ಬರುತ್ತೆ, ಇಲ್ಲ 2 ರೂಪಾಯಿಗೆ ಒಂದಾದ್ರೆ 200 ರೂಪಾಯಿ ಬರುತ್ತೆ, ರೂಪಾಯಿಗೆ ಒಂದಾದ್ರೆ 100 ರೂಪಾಯಿ ಬರುತ್ತೆ ರೇಟ್ ಸಿಕ್ಕಂಗೆ. ಈ ರೂಪಾಯಿಗೆ ಒಂದ್ ಸಿವುಡ್, 2 ರೂಪಾಯಿಗೆ ಒಂದ್ ಸಿವುಡ್ ಆದ್ರೆ ನಿಮ್ಗೆ ಲಾಸ್ ಆಗುತ್ತಾ? ಲಾಸ್ ಏನಾಗಲ್ಲ, ಈಗ ಯಾಕಂದ್ರೆ ನಾವು ಏನ್ ಬಹಳ ದಿವಸ ಏನ ಅದನ್ನ ಬೆಳೆಸಿರಲ್ಲ, ಅದರಿಂದ ಏನ್ ಲಾಸ್ ಆಗಲ್ಲ, ರೂಪಾಯಿಗೆ ಒಂದ್ ಸಿವುಡ್ ಕೊಟ್ಟರು ಲಾಭನೇ ಇರುತ್ತೆ. ಸೊಪ್ಪನ 1 ಕೆಜಿ ಬೀಜ ಚೆಲ್ಲಿದ್ರೆ ಎಷ್ಟು ಸಿವುಡ್ ಸೊಪ್ಪ ಆಗುತ್ತೆ ನಿಮ್ಗೆ? 1 ಕೆಜಿ ಬೀಜ ಚೆಲ್ಲಿದ್ರೆ ಸುಮಾರು 1,000 ಸಿವುಡ್ ಆಗುತ್ತೆ. 1 ಕೆಜಿ ಬೀಜ ಆಗ್ಬಿಟ್ರೆ 1/2 ಎಕರೆ ಚೆಲ್ಬಹುದು, ಅದ್ರಲ್ಲೆಲ್ಲ ಮಡಿ ಮಡಿ ಮಡಿ ಮಡಿ ಮಾಡಿ ಚೆಲ್ಬಿಟ್ರೆ ಈ ಕಡೆಯಿಂದ ಕಿತ್ಕೊಂಡು ಹೋಗ್ತಿದ್ದಂಗೆ ಆ ಕಡೆ ಅಲ್ಲಿ ಬಂದಿರ್ತತೆ. ಅದಕ್ಕಾಗಿನ ಒಂದು 50-100 ಮಡಿಗೆ ಈ ಕಡೆ ಚೆಲ್ಬಿಟ್ರೆ ಒಂದ್ 8 ದಿವಸ ಮುಂಚೆ, ಆಮೇಲೆ 8 ದಿವಸ ಇಂಚೆ ಹಿಂದೆ ಮಾಡಿ ಆ ಕಡೆ ಚೆಲ್ಬಿಟ್ರೆ ಇದು 8 ದಿವಸಕ್ಕೆ ಇದು ಖಾಲಿ ಆಗುತ್ತೆ, ಆ ಕಡೆ ಬಂದಿರ್ತತೆ, ಅದ್ರಾಗ ಉಪಯೋಗ ಆಗುತ್ತೆ. ಈ ಸೊಪ್ಪುಗಳಲ್ಲಿ ಯಾವ ಸೊಪ್ಪಿಗೆ ಒಳ್ಳೆ ಬೆಲೆ ಇದೆ ಅಂತ ಹೇಳ್ತಾರೆ? ಈಗ ಈ ಸೊಪ್ಪುಗಳಲ್ಲಿ ಕೊತ್ತಂಬರಿ, ಪಲಕನ್ ಸೊಪ್ಪು, ಮೆಂತ್ಯ ಸೊಪ್ಪು, ಇದಕ್ಕೆ ಯಾವತ್ತೂ ಬೆಲೆ ಇರ್ತದೆ. ಇದನ್ನ ನೀವು ಬ್ಯಾಚ್ ಬ್ಯಾಚ್ ಈಗ ಈ ಮಡಿ ಮುಗಿಯೋಷ್ಟು ಇನ್ನೊಂದು ಮಡಿ ರೆಡಿಯಾಗಿ ಬಂದ್ರಂಗೆ ಎಲ್ಲ ಹೊಯ್ಕೊಂಡಿರ್ತಾರೆ? ಹೌದು. ಈ ಕಡೆ 8 ದಿವಸ ಈಗ ಮುಂದೆ ಚೆಲ್ತೀವಿ, ಆಮೇಲೆ 8 ದಿವಸ ಹಿಂದಗಡೆ ಅದನ್ನ ಚೆಲ್ತೀವಿ. 8 ದಿವಸಕ್ಕೆ ಇದು ಬಂದು ಖಾಲಿ ಆಗಿಬಿಡ್ತತೆ, 8 ದಿವಸಕ್ಕೆ ಖಾಲಿ ಮಾಡಿಬಿಡ್ತೀವಿ, ಆ ಕಡೆ ಅಲ್ಲಿ 8 ದಿವಸಕ್ಕೆ ಬಂದಿರ್ತತೆ, ಆಮೇಲೆ ಅದು ಖಾಲಿ ಆಗೋತ್ತಿಗೆ ಅದನ್ನ 8 ದಿವಸ ಹಿಂದೆ ಮಾಡಿ ಚೆಲ್ಲಿದ್ರೆ ಆ ಕಡೆ ಬಂದಿರ್ತತೆ. ಈ ರೀತಿ ಉಪಯೋಗ ಮಾಡಿ ನಾವು ಜೀವನ ಸಾಧಿಸ್ತೀವಿ. ಯಾವ ಕಾಲದಲ್ಲಿ ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ, ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ? ಯಾವ ಕಾಲದಲ್ಲಿ ಆದ್ರೂ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮೇಲ್ ಗೊಬ್ಬರ ಹಾಕಿಬಿಟ್ರೆ ಯಾವ ಕಾಲದಲ್ಲೂ ನಮಗೆ ಬೆಳೆ ಸಿಗ್ತತೆ, ನಮಗೆ ಉಪಯೋಗ ಆಗುತ್ತೆ. ಈಗ ಬೇಸಿಗೆ ಕಾಲದಲ್ಲಿ ಸೊಪ್ಪುಗಳು ಬೆಳೆದ್ರೆ ಅದಕ್ಕೆ ನೆರಳು ಮಾಡ್ಬೇಕಪ್ಪ ಅಂತ ಹೇಳ್ತಾರೆ? ನೆರಳು ಅಂತಂದ್ರೆ ಹಂಗೆ ನೆರಳು ಮಾಡಕ್ ಆಗೋದಿಲ್ಲ. ಈಗ ಏನಪ್ಪ ಅಂತಂದ್ರೆ ನಾವು ವಾರಕ್ಕೆ 1 ನೀರು 2 ನೀರು ಕಟ್ತೀವ, ಅದಕ್ಕೆ ಬೇಸಿಗೆ ಕಾಲದಲ್ಲಿ 2 ದಿವಸಕ್ಕೆ ಒಂದೊಂದು ನೀರು ತೆಳ್ಳಗಾಗಲಿ ಬಿಟ್ಟು ಬಿಟ್ರೆ ಆ ಸೊಪ್ಪು ಉಪಯೋಗ ಆಗುತ್ತೆ. ಒಟ್ಟಾರಿಯಾಗಿ ನಿಮ್ಗೆ ಈ ತರಕಾರಿ ಬೆಳೆನೇ ಲಾಭದಾಯಕ ಅಂತ? ತರಕಾರಿ ಬೆಳೆನೇ ನಮಗೆ, ಯಾಕಂದ್ರೆ ನಾವು ಸಣ್ಣ ರೈತರು, ಏನಲ್ಪ ಸ್ವಲ್ಪ 1 ಎಕರೆ ಇರ್ತತ 2 ಎಕರೆ ಇರ್ತತ ಅದರಲ್ಲಿ ದಿನ ಉಪಯೋಗ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಮಾಡಿ ನಾವು ಜೀವನ ಸಾಧಿಸ್ತೀವಿ. ಈ ಅಡಿಕೆ, ತೆಂಗು, ಬಾಳೆ, ಸಪೋಟ, ಮಾವು ಇಂಥವು ಹಾಕಿದ್ರೆ ಬಹಳ ವರ್ಷಗಳವರೆಗೂ ನಮ್ಗೆ ಲಾಭ ತಂದು ಕೊಡುತ್ತಪ್ಪ. ಈ ತರಕಾರಿ ಬೆಳೆಗಳಿಗಿಂತ ಈ ತೋಟಗಾರಿಕೆ ಬೆಳೆಗಳು ಚೆನ್ನಾಗಂತಾರೆ? ಹೌದು ಸರ್, ಬಹಳ. ಈಗ ಅಡಿಕೆ ಹಾಕಿಬಿಟ್ರೆ 7-8 ವರ್ಷ ಪಾಲಕ್ ಬರತಕ್ಕನ ನಮಗೆ ಜೀವನ ಮಾಡೋಕ್ಕಾಗೋದಿಲ್ಲ. ಆ ಬೆಳೆ ಒಂದು ಪಟ್ಟು 1,00,000 ಗಟ್ಟಲೆ 3-4 ಲಕ್ಷಗಟ್ಟಲೆ ದುಡ್ಡು ಬರ್ಬೋದು, ಅಲ್ಲೇ ತಕ್ಕ ನಮಗೆ ತಡ್ಕೊಳಕ್ಕಾಗಲ್ಲ ಅಂತ ಅಲ್ಪ ಸ್ವಲ್ಪ 1 ಎಕರೆನೇ ಇರ್ತತೋ 1/2 ಎಕರೆನೇ ಇರ್ತತೋ ಅದನ್ನು ಎಷ್ಟು ಬೇಕಷ್ಟು ನೀರಿನ ಉಪಯೋಗ ಮಾಡ್ಕೊಂಡು ನಮಗೆ ಈ ತರಕಾರಿ ಬೆಳೆದು ಉಪಯೋಗ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಬದುಕು ಮಾಡ್ತೀವಿ. ಈಗ ಭಾಳ ಜಮೀನಿಲ್ಲ, ಏನಲ್ಲ, ನಾವು ಬೋರುಗಳು ಹಾಕಿ ಅದನ್ನ ನೀರು ಬಿದ್ದರು ಬಿತ್ತು ಬಿಳ್ದಿದ್ರಿಲ್ಲ. ಹಬ್ಬ ಪರಿಸ್ಥಿತಿ ಏನೋ, ಈ ವರ್ಷ ಮಳೆಗಾಲ ಜಾಸ್ತಿ ಆಗಿ ಈ ವರ್ಷ ಅನುಕೂಲ ಆಗಿರ್ಬೋದು. ಹಿಂದೆಲ್ಲ ಭಾಳ ಬೋರ್ ಹಾಕಿ ಎಲ್ಲ ನಾವು ಪಾಟ್ ಬಿದ್ದು ಒಂದು ಬೋರ್ 400 ರೆಡಿ ಹಾಕಿ ನೀರು ಬೀಳಲ್ಲ. ಆವಾಗ ಏನ್ ಮತ್ತೊಂದು ಬೋರ್ ಹಾಕಿಸಿದಾಗ ಆ ನೀರಿನ ಅನುಕೂಲ ಅಷ್ಟೇ 1/2 ಇಂಚ್ ನೀರು ಬರೋದ್ರಾಗೆ ಬೆಳೆ ಬೆಳ್ಕೊಂಡು ನಾವು ಜೀವನ ಸಾಧಿಸ್ತೀವಿ. ಅಂದ್ರೆ ಈ ದೊಡ್ಡ ಬೆಳೆಗಳು ಬೆಳಿಲಿಕ್ಕೆ ಭಯ ಅಂತೀರ? ಭಯ ನಮಗೆ ದೊಡ್ಡ ಬೆಳೆಗಳು ಬೆಳೆಯೋಕ್ಕೆ ಭಾಳ ಜಮೀನು ಹಸಿರು ಅಲ್ಲ, ಮತ್ತು ನೀರಿನ ಅನುಕೂಲತೂ ಆಗೋದಿಲ್ಲ. ಅಷ್ಟೇ ನೀರಿದ್ರೂ ಒಂದು ಇಂಚು ಒಂದು ಕಾಲು ಇಂಚು ನೀರು ಬಂದರೆ ಅದರಾಗಲೇ ಈ ಸೊಪ್ಪು, ಈ ಕ್ಯಾರೆಟು, ಬೀಟ್ರೂಟ್ಗಳು, ಮೂಲಂಗಿ ಇಂಥ ಬೆಳ್ಕೊಂಡು ಈ ಜೀವನ ಸಾಧಿಸೋಕ್ಕೆ ಈ ಬದುಕು ಮಾಡೋಕ್ಕೆ ನಿಂತಿದ್ದೀವಿ. ನಾವು ದೊಡ್ಡ ಆರಂಭ ಹಸಿರು ಅಲ್ಲ, ಸಣ್ಣ ರೈತರು. ಏನು ಅರ್ಧ ಎಕರೆ ಇರ್ಬೋದು, ಒಂದು ಎಕರೆ ಇರ್ಬೋದು, ಎರಡು ಎಕರೆ ಇರ್ಬೋದು, ಅದರೊಳಗೆ ಜಮೀನರೆಲ್ಲ ಈ ಥರ ಮಾಡ್ತಾರೆ. ತರಕಾರಿ ಸೊಪ್ಪು ಬೆಳಿಬೇಕಂದ್ರೆ ಪ್ರತಿ ದಿವಸನೂ ಕೆಲಸ ಇರುತ್ತೆ. ನಿಮ್ಮ ಮನೇಲೆಲ್ಲ ಎಷ್ಟು ಜನ ಇದ್ರ, ಇದನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಾರೆ? ಈಗ ನಾವು ಮನೆಯವರು ಇಬ್ಬರು ಮೂವರು ಇರ್ತೀವಿ ಅಂತ ಕೇಳ್ರಿ, ಆಮೇಲೆ ನಮ್ಮ ಜೊತೆಗೆ ಒಂದಿಬ್ಬರನ್ನ ಮೂವರನ್ನ ಹಚ್ಕೊಂತೀವಿ. ಸ್ವಲ್ಪ ಜಾಸ್ತಿ ಯಾವತ್ತು ಏನನ್ನ ಕೀಳಾಕೋದು ಪರಿಸ್ಥಿತಿ ಬರ್ತತೆ, ಹಿಂಗೆ ಉಪಯೋಗ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ರೇಟ್ ಐತೆ, ಗಡಗಡ ಒಂದಿಬ್ಬರು ನಮ್ಮ ಜೊತೆ ಕರ್ಕೊಂಬಿಟ್ರೆ ನಮಗೆ ರೇಟ್ ಸಿಗ್ತತೆ ಅಂತ ಹೇಳಿಬಿಟ್ಟು ಅವತ್ತು ಒಂದಿಬ್ಬರನ್ನ ಜಾಸ್ತಿ ಕೂಲಿ ಹತ್ರ ಹಚ್ಕೊಂಡ್ರೆ ಅವತ್ತು ಜಾಸ್ತಿ ಕಿತ್ಕೊಂಡು ಹೋಗ್ಬಿಟ್ರೆ ನಮಗೆ ಒಳ್ಳೆ ರೇಟ್ ಸಿಗ್ತತೆ, ದುಡ್ಡು ಬರ್ತತೆ, ಆ ಕೂಲಿಯರಿಗೂ ಕೊಡ್ತೀವಿ, ನಾವು ಜೀವನ ಸಾಧಿಸ್ತೀವಿ. ಈ ತರಕಾರಿ ಸೊಪ್ಪನ್ನೆಲ್ಲ ದೂರ ಬೆಂಗಳೂರು, ದಾವಣಗೆರೆ, ಬಳ್ಳಾರಿ ಈ ಕಡೆ ತಗೊಂಡೋಗಿದ್ರೆ ಇನ್ನೂ ಜಾಸ್ತಿ ರೇಟ್ ಸಿಗುತ್ತೆ ಅಂತಾರಲ್ಲ, ನೀವೆಲ್ಲ ಇಲ್ಲೇ ಮಾರಾಟ ಮಾಡ್ತೀರ? ಹೌದೌದು, ನಾವು ಹೊರಗಡೆ ತಗೊಂಡೋಗಕ್ಕೆ ನಮ್ಗೆ ಆಗೋದಿಲ್ಲ. ಆ ಮಂಡಿ ಬಿಟ್ಟುಬಿಟ್ರೆ ಅವರು ಈ ಸಾವಿರ ಸಿವಿಡಿಗೆ ಇಷ್ಟು ಅಂತೇಳಿ ಅವರು ನಮಗೆ ದುಡ್ಡು ಕೊಡ್ತಾರೆ, ಅದೇ ಲೆಕ್ಕ ಮಾಡಿ ಸಿವಿಡ್ಗಳು ಹಾಕ್ಯಂತಾರೆ, ಅವರೆಲ್ಲ ಪೆಂಡೆ ಕಟ್ಟಿ ಎಲ್ಲ ಹೊರಗಡೆ ಕಳಿಸ್ತಾರೆ. ನಾವು ಹೊರಗಡೆ ಹೋಗೋದಿಲ್ಲ, ಅಲ್ಪ ಸ್ವಲ್ಪ ಬೆಳಿತೀವಿ, ಬೆಳೆಯೋರು ಹೊರಗಡೆ ಹೋಗೋದಿಲ್ಲ. ಭಾಳ ಜಮೀನಿರೋರು ಜಾಸ್ತಿ ನೀರು ಮಾಡೋರು ಮೆಣಸಿನ್ಕಾಯಿ, ಮೂಲಂಗಿ, ಮತ್ತೆ ಈ ಬದನೆಕಾಯಿ ಇವೆಲ್ಲ ಬೆಳೆದ್ಬಿಟ್ಟು, ಟಮಾಟೆ ಇವೆಲ್ಲ ಎಕರೆಗಟ್ಟಲೆ ಬೆಳೆದ್ಬಿಟ್ಟು ಅವರೆಲ್ಲ ಹೊರಗಡೆ ಕಳಿಸ್ತಾರೆ, ಅವರೆಲ್ಲ ತಗೊಂಡೋಗಿ ಕೊಡ್ತಾರೆ. ನಾವು ಸಣ್ಣ ರೈತರು, ನಾವು ಈ ಸಣ್ಣ ಬದುಕು ಮಾಡ್ಕೊಂಡು ಜೀವನ ಸಾಧಿಸ್ತೀವಿ. ಈಗ ತರಕಾರಿ ಮತ್ತು ಸೊಪ್ಪಿನಲ್ಲಿ ಏನು ಯಾವತ್ತೂ ಲಾಸ್ ಆಗೋದಿಲ್ಲ? ಲಾಸ್ ಆಗೋದಿಲ್ಲ, ದಿವಸ ದುಡ್ಡಾಗುತ್ತೆ, ನಮಗೆ ಉಪಯೋಗ ಆಗುತ್ತೆ. ಕೂಲಿ ಮಾಡಿದರೆ ಕೂಲಿ ಹೆಂಗೆ ಬರುತ್ತಂಗೆ ಆ ರೀತಿ ಇದರಲ್ಲಿ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು, ದೊಡ್ಡ ಬೆಳೆಗಳು ಬೆಳೆಯೋಕ್ಕೆ ದೊಡ್ಡ ರೈತರು ಅಲ್ಲ, ಭಾಳ ನೀರಾವರಿ ಜಮೀನು ಹೊಸರು ಅಲ್ಲ. ಈ ಸೊಪ್ಪು ಮಾಡಿಕೊಂಡು ಒಂದು ಕಣದಡ್ಡ ಜಮೀನು ಇದ್ರೂ 50 ಮಡಿ ಮಾಡಿ ಆ ಸೊಪ್ಪು ಸೇಲ್ಕೊಂಡ್ರೆ ನಮಗೆ ದಿವಸ ದುಡ್ಡು ಬರುತ್ತೆ. ಪ್ರತಿ ದಿವಸ ದುಡ್ಡು ಇಸ್ಕೊಂತೀರಾ ಅಥವಾ ವಾರಕ್ಕೊಮ್ಮೆ ದುಡ್ಡು ಇಸ್ಕೊಂತೀರಾ? ನಮಗೆ ದಿನ ಬೇಕಾದರೆ, ಈಗ ಒಂದಿನ 500 ಆಗ್ಬೋದು, ಒಂದಿನ 1,000 ಆಗ್ಬೋದು, ಒಂದಿನ 2,000 ಆಗ್ಬೋದು, ನಮ್ಗೆ ಎಷ್ಟು ಬೇಕು ಅಷ್ಟು ಇಸ್ಕೊಳೋದು, ಅವ್ರ ಮೇಲೆ ಬಿಟ್ಟಿರ್ತೀವಿ ದುಡ್ಡು. ಏನಾರೇ ನಮಗೆ ಇಂಥದ್ದು ಮನೆಯ ಕಷ್ಟ ಸುಖ ಬಂದಾಗ ನಮಗೆ ಮಂಡಿಗೆ ಸೊಪ್ಪು ಬಿಡ್ತೀವಿ, ಬೀಟ್ರೂಟ್ ಬಿಡ್ತೀವಿ, ಕ್ಯಾರೆಟ್ ಬಿಡ್ತೀವಿ ಅಂತಂದರೆ ಅವರು ನಮಗೆ 10,000 ಗಟ್ಟಲೆ ದುಡ್ಡು ಕೊಡ್ತಾರೆ. ನಮಗೆ ಬಂದು ಬೆಳೆನ ಬಿಟ್ಟು ತೀರಿಸ್ತೀವಿ, ಅವ್ರ ಮೇಲೆ ದುಡ್ಡು ಬಿಡ್ತೀವಿ. ಇನ್ನಿಲ್ಲ ನಮ್ಗೆ ಉಪಯೋಗ ಬೇಕಂದ್ರೆ ಅವತ್ತಿಂದ ಅವತ್ತಲೇ ಇಸ್ಕೊಂತೀವಿ. ಈಗೆಲ್ಲ ಜಮೀನಲ್ಲಿ ಬೇಸಾಯ ಮಾಡಲಿಕ್ಕೆಲ್ಲ ಎತ್ತುಗಳಿದಾವ ನಿಮಗೆ? ಈಗ ಎತ್ತುಗಳು ಇಲ್ದಿದ್ರು ಒಂದು ದಿನ ಬಾಡಿಗೆ ಹಚ್ಕೊಂಡ್ಬಿಟ್ರೆ ಒಂದು ಎಕರೆ ಜಮೀನು ಹೊಡ್ತೇನೆ, ಒಂದಿನ ಕುಂಟೆ ಹೊಡಿತಾನೆ, ಒಂದಿನ ಈ ಬೋದ್ ಹೊಡಿಯಪ್ಪ ಅಂತ ಹೇಳ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬೋದ್ ಹೊಡೆದು ಒಂದು ಗಂಟೆ ಹೊತ್ತು ಕೆಲಸ ಮಾಡಿ ಹೋಗ್ತಾನೆ ಒಂದು ಎಕರೆಗೆ. ಅವನಿಗೆ ಈಗ ಎಲ್ಲ ರೇಟಿನ ಕಾಲ 1,000-1,200 ರೂಪಾಯಿ ಗಟ್ಟಲೆ ಬಾಡಿಗೆ ಕೊಡ್ಬಿಡ್ತೀವಿ, ಒಂದಿನ ಎಲ್ಲ ಹಸು ಮಾಡ್ಕೊಂಡು ಬೀಜ ಸಹ. ನಿಮ್ಗೆ ಎಷ್ಟು ಜನ ಮಕ್ಕಳು, ಮಕ್ಕಳು ಏನಾದರೂ ಈ ಕೃಷಿ ಬದುಕು ಮಾಡ್ತಾರ? ಈಗ ನಮ್ಮ ಮಕ್ಕಳು ಕೃಷಿ ಬದುಕು ಮಾಡ್ತಾರೆ, ನಮ್ಮ ಕೆಲಸ ಇದ್ದ ನಮ್ಮ ಕೆಲಸ ಮಾಡ್ತಾರೆ, ಬೇರೆ ಕೆಲಸಗಳಿಗೆ ಕೂಲಿ ಹೋಗ್ತಾರೆ. ಅವರು 200 ರೂಪಾಯಿ ಕೊಡ್ತಾರೆ, 300 ರೂಪಾಯಿ ಕೊಡ್ತಾರೆ, ಕೆಲಸ ಇದ್ದಂಗೆ ಕೂಲಿ ಮಾಡಿ ಜೀವನ ಮಾಡ್ತೀವಿ. ನಮ್ಮ ಬದುಕಿದ್ದ ನಮ್ಮ ಬದುಕು ಮಾಡ್ತೀವಿ, ಈ ರೀತಿ ಮಾಡ್ಕೊಂಡು ಜೀವನ ಸಾಧಿಸ್ತೀವಿ. ಈ ಕೃಷಿ ಜೊತೆ ಏನಾದರೂ ಉಪಕಸು ಮಾಡ್ಬೇಕಪ್ಪ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಸು ಸಾಕಾಣಿಕೆ ಅಂತ ಹೇಳ್ತಾರೆ, ಈ ಥರ ಏನು ಮಾಡ್ತಾ ಇಲ್ಲ ನೀವು? ಈಗ ಕುರಿ ಕೋಳಿ ಮೇಕೆ ಸಾಕಿದ್ವಿ ಸಹ, ಒಂದು 25 ಕುರಿ ತಗೊಂಬಂದು ಸಾಕಿದ್ವಿ. ಅವಕ್ಕೆ ಇದು ಎಂಥ ರೋಗ ಬಿದ್ದುಬಿಟ್ಟು ಒಂದಿನ 8 ಸತ್ತು, ಒಂದಿನ 5 ಸತ್ತು, ಒಂದಿನ 4 ಸತ್ತು, ಅದರಿಂದ ನಮಗೆ ಭಾಳ ಲಾಸ್ ಆಗಿಬಿಡ್ತು. ಅದನ್ನು ಮಾಡೋಕ್ಕೆ ಕೈಬಿಟ್ವಿ, ಅದನ್ನು ಮಾಡಿ ಅನುಭವ ಮಾಡಿ ಇದನ್ನು ನಮಗೆ ಸರಿಯಲ್ಲ ಅಂತ ಕೈಬಿಟ್ಟು ಈ ಬದುಕು ಮಾಡಕ್ಕೆ. ಈಗೆಲ್ಲ ಬರೀ ತರಕಾರಿ ಸೊಪ್ಪು ಮಾತ್ರ ಬೆಳ್ಕೊಂಡಿದ್ದೀರ? ಅಷ್ಟು ಬೆಳ್ಕೊಂಡು ತರಕಾರಿ ಬೆಳ್ಕೊಂಡು ನಾವು ಜೀವನ ಸಾಧಿಸ್ಕೊಂಡು ಒಳ್ಳೇದು ಅಂತ ಹೇಳ್ಬಿಟ್ಟು ನಾವು ಸಣ್ಣ ಜಮೀನರು, ಇದು ಇದನ್ನು ಬಿಟ್ಟರೆ ನಮಗೆ ಯಾವುದು ಉಪಯೋಗ ಆಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ಕೊಂಡು ಇದನ್ನ ಮಾಡ್ತಾ ಇದ್ದೀವಿ. ಈಗ ಇಷ್ಟು ವರ್ಷದಿಂದ ತರಕಾರಿ ಸೊಪ್ಪು ಬೆಳೀತಾ ಇದ್ರಲ್ಲ, ಈ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ನಿಮಗೆ? ಹೌದೌದು, ಇದರಿಂದಲೇ ನಮಗೆ ಮಂತಾನೆ ಜೀವನ ಸಾಧಿಸಿದ್ವಿ. ನಮಗೆ 3 ಜನ ಹೆಣ್ಮಕ್ಳು ಮದುವೆ ಮಾಡಿದ್ದೀನಿ, 2 ಮನೆ ಕಟ್ಟಿದ್ದೀನಿ, ಮತ್ತೆ ನಾವು ಕೈಯಾಗೆ ಅಷ್ಟೆಷ್ಟು ದುಡ್ಡೂ ಆಗಿತ್ತೆ, ನಮಗೆ ಇದರಿಂದ ಅನುಕೂಲ ಆಗಿತ್ತೆ, ಅದಕ್ಕೆ ನಾವು ಈ ಬದುಕು ಮಾಡಕ್ಕಂತೀವಿ. ಬಹಳ ಸಂತೋಷ ನಿಂಗಪ್ಪ, ಇದುವರೆಗೂ ನೀವು ಈ ತರಕಾರಿ ಮತ್ತು ಸೊಪ್ಪಿನ ಕೃಷಿಯಲ್ಲಿನ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸ್ವಾಮಿ. ಸ್ನೇಹಿತರೆ, ಇದುವರೆಗೂ ಸೊಪ್ಪು ಹಾಗೂ ತರಕಾರಿ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ಕೃಷಿಕ ನಿಂಗಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.

ಕತ್ತಿನ ಮುತ್ತು ಕಿತ್ತು ದಾನ ಮಾಡಿ ಹೆತ್ತೆಲ್ಲ ತಾಯಿ ನೆರೆ ಹೊರೆಗೆ ಹೆತ್ತೆಲ್ಲ ತಾಯಿ ನೆರೆ ಹೊರೆಗೆ ಹೆಣ್ಮಗಳ ಕೊಟ್ಟ ಮೇಲ್ಯಾಕೆ ಕಡು ದುಃಖ ಹೆಣ್ಣು ನೆರೆ ಮನೆಯ ಸಿರಿ ದೇವಿ ಹೆಣ್ಣು ನೆರೆ ಮನೆಯ ಸಿರಿ ದೇವಿ ಹುಟ್ಟಿದ ಮನೆಯಿಂದ ಮೆಟ್ಟಲ ನೀಡಿವಾಗ ಹುಟ್ಟಿದ ಮನೆಯಿಂದ ಮೆಟ್ಟಲ ನೀಡಿವಾಗ ಹೊಟ್ಟೆಗೆ ಸಿಡಿಲು ಬಡಿದಂತೆ ಹೊಟ್ಟೆಗೆ ಸಿಡಿಲು ಬಡಿದಂತೆ ಹೆತ್ತಂಗೆ ಕಣ್ಣ ನೀರೆದು ಹೊಳೆಯಾದು ಕಣ್ಣ ನೀರೆದ್ದು ಹೊಳೆಯಾದು ಕಣ್ಣ ನೀರೆದ್ದು ಹೊಳೆಯಾದು. ಸ್ನೇಹಿತರೆ ಗಮನಿಸಿ ಇದೊಂದು ಪ್ರಕಟಣೆ. ಪ್ರಿಯ ಕೇಳುಗರೆ, ಹಲೋ ಡಾಕ್ಟರ್ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಇದೇ 30ರಂದು ಗುರುವಾರ ಬೆಳಗ್ಗೆ, ಅಂದರೆ ನಾಳೆ ಬೆಳಗ್ಗೆ 8:30-9:30 ಹಲೋ ಡಾಕ್ಟರ್ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಕಿಡ್ನಿ ವೈಫಲ್ಯದ ಲಕ್ಷಣಗಳು, ಕಾರಣಗಳು ಹಾಗೂ ಚಿಕಿತ್ಸೆ. ಈ ಕುರಿತು ಚಿತ್ರದುರ್ಗದ ಮದಕರಿ ಸರ್ಕಲ್ ಜಿಲ್ಲಾಸ್ಪತ್ರೆಯ ಹತ್ತಿರವಿರುವ ಎನ್ಎಂ ಕಿಡ್ನಿ ಕೇರ್ ಕ್ಲಿನಿಕ್ನ ಮೂತ್ರಪಿಂಡದ ತಜ್ಞರಾದ ಡಾ ಮುರಳಿ ಮೊಪ್ಪ